ಬಾಳ ಸರಣಸ್ತು ಉಚ್ಚಿ ಅವಾಸಿ ಚರ್ತಕೀನ ಮುಜಾಣಮ ಜನನ ಖೂಪ ಮಹಾರಾಂದೆ ತರಾಯ ದಿಗೆ ಟೋಲಷ್ಮ ಜನ ಕೌಮ ಯಾರ ಇನ್ಸಾಫ್ರ ಸರೌಕ್ರ ದೆ ಧರ್ಮ ಇನ್ ಕೃತ ಮೆ ಮಸಿ ಸಮಯನ ತುಮತುನು ಪಿಪಾರಾಂದೆ ಜನನ ಸಮುಂಕಲಿ ತವಲಿ ನರಸಿನ ತೋರುಸ್ತರ್ ಗುಶಾರೇಕ್ರಿ ಸೋಪವೀನ ತುಲ್ಕಿ ಶ್ರೀ ನಿಸ್ತಾ ಕಲಿ ತನ ದರ್ ಸಮಾನು ಪರ್ವ ಮಕ್ರ ಜನ ನರ ಶಲಿ ವನೆ ತರ್ಪ ಶಿಶುಮಿ ನರತ್ಲ ಯಾರ ಪಸರುಸ್ತರ್ ಗೋರಾ ತಡಿರಿ ಚಡಲಿ ದೀನ ರಾಕಯೋ ಲುಗೇ ನೂರಿ ನಸ್ಕಮ ಬಸ್ಕ ಸಿರ್ಗಟೆ ನೂರಿ ನಸ್ಕಮ ರಾಕಯೋ ಲುಗೇ ನೂರಿ ನಸ್ಕಮ ಬಸ್ಕ ಸಿರ್ಗಟೆ ನೂರಿ ನಸ್ಕಮ ಮಾಲಂ ಲಿಚಿ ಪಾಲ ಕಚಿ ಪಿಸರು ಲಗೋಮೂಲು ಮೇಲಿ ಬೇರ ಶಕನ್ ಸತಿ ಕವಿನ ಲಕ್ನೋ ಕರ್ಬವರ್ ಬಸೇಸಂ ಕಶಾಲೆಲ ಸಮತ್ ಜುನ್ ಮಲ್ಗ ಋಷಿನ ದಗ ಕಾರುನ ಕಿಸ್ಮತಿ ಮಯನ್ ಪಿಯೋ ಶಿವ ಕಬಲ್ ಚರಶೀನ ದಯ ನರೇ ನರ ಊರ್ಯಸ್ಕಿ ನ್ಯಾಸ್ತ ಪಾದ್ರು ತನ್ನಲ್ಲೆ ಲಾಗು ತರ್ತಸೀನ ಬಿಲ್ತು ನ ಪಾರ್ಶಿ ಸದಿ ಪಾತ್ರಂ ಪಯಾರ ನ ತೇರ ಲವೋರು ಲಗವನ ತಕುಕಂ ಸೇಕ್ರ ಪಲಿ ಜೋಡಿ ಸದಾಶ್ಲಿ ದಲೆ ಜೋಳೈ ಜೋಳ ಕಳಿ ಪದರ್ಸಿ ದಾಹ ಲಗ್ದ ಕಂಕಲಿ ದೇ ಚಿತಿರಾಸಿ ದಾಹ ಲಗ್ದ ಕಂಕಲಿ ದೇ ಚಿತಿರಾಸಿ ಶರಾಬ್ಯಾನ್ವಿ ಸುಕ್ಷರ್ ಸ್ಯಾನ್ವಿ ಸುಕಾಶಕಾನ್ವಿ ತಿದ್ದಿ ತನ್ನ ಶೇಕವೀನ ಮಾಲ ಪಸ್ತರ್ ಗೋತಿ ಸೇರಾಕ ಜಾನ ನಸ್ತಾದರ್ಗಿ ಮಿಡೀರಿ ಖೋಕಿ ದೀನ ನನ್ನಿ ಕಪಸರ್ಗೆ ಖುಷಾದೆ ಜಿನೆ ಪಸ್ರು ಮಂಗುಲು ಕಲಸಲಾಮುನ ತಯಾರಿಯ ದುನಾರ ಪಸ್ಲೇಶ್ವಲು ಮದ ಗಮುನು ಲೋಕ ಓಪ ಚಡ ಶುಮ ತಿರ ತಲಾ ಶಟು ಪಕ್ರೌಳ ಸಮಾಪ ಸ್ಪಿನ ಜುಳಿ ಕಿ ಚಂಚಲು ಸಮಾಜಾನ ಪೊಕ್ತೆ ಮುಲಾಕ್ರಿ ಬೇಗ ಪಪೋಕಿ ಮೀಲಿದ ಚಿ ಶರಸ್ಕಿನ ಉಸ್ಕರ ಸೇನು ಅಂತೆ ಶವೇ ಪತೋರು ಸಣ್ಣು ಿಸ್ಪಿನು ಲಗೀತನ ದಾಲಿ ಬನಿ ಹೂಯು ನ ಪ್ರೀತ ಚಿಸಂಗರ ಶಿದಾಸಿ ಮಾಯ ಚಿಸಮ ಮಕ್ಕಳ ಮಾ چې تارا ته کتلی سکادار چا پن سرا غلې یما پمبا دی ورد مین بل کړو اوس دې د سوي سړی نه کړت پوسونا ورته په خاورو کې لوکړې کم د پو پلو نه دی جانا نه سکولو ما سنمستا هش ګانډي سرو خانکڑا ما پورا جوڑائی جوڑا کڑی پتر سی تا حلق سکم کلی دیں چیزی رازی پورا جوڑائی جوڑا کڑی پتر سی تا حلق سکم کلی دیں چیزی رازی تا حلق سکم کلی